ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಯಾರು ತಾವು? ಮಾತಾಡ್ತೀನಿ ಸರ್, ತುಂಬಾ ಖುಷಿಯಾಗಿ ಮಾತಾಡ್ತೀನಿ, ಜಾಸ್ತಿ ಮಾತಾಡೋದಿಲ್ಲ. ಎಲ್ಲಿಂದ? ಮುಂದೆ ಮಾತಾಡಿದೀನಿ. ಹೌದು ಹೌದು ಹೌದು ಸರ್. ಚೆನ್ನಾಗಿದ್ದೀರಾ? ಒಳ್ಳೇದು ಸರ್, ಬಹಳ ಚೆನ್ನಾಗಿ ಮಳೆ ಬಂತು ಸರ್, ಬಹಳ ಚೆನ್ನಾಗಿ. ನಿಮ್ಮ ಆಶೀರ್ವಾದ ಅಂತ ಕಾಣುತ್ತೆ. ನಮ್ಮ ಆಶೀರ್ವಾದ ಅಲ್ಲ, ನಿಮ್ಮ ಆಶೀರ್ವಾದ, ನಿಮ್ಮ ಬಯಕೆ, ಕಾವೇರಮ್ಮನ ಆಶೀರ್ವಾದ ಇದು. ಹೌದು ಸರ್, ಹೌದು ಹೌದು ಹೌದು. ನಾವೆಲ್ಲ ನಾವು ಬಹಳ ಚಿಕ್ಕವರು ನಿಮಗಿಂತ ಒಂದು. ಆಮೇಲೆ ರೈತರ ಬಯಕೆಗಳು ಹೇಗಿರ್ತವೋ ಹಾಗೆ ಆಗುತ್ತಂತ ಹೇಳ್ತಿರ್ತಾರಲ್ಲ. ಹೌದು. ಜೋಪ್ನವ್ರೆ, ಈಗ ಎಷ್ಟು ಮಳೆ ಬಂದಂಗಾಯ್ತು? 10 inches 20 cents ಬಂದಿದೆ ಸರ್. ಓಹೋ, ಒಳ್ಳೆ ಮಳೆ ಅಲ್ವಾ? ಹೌದು ಸರ್, ಹೌದು ಹೌದು. ಗೊಬ್ಬರ ತಂದು ಇಟ್ಟಿದ್ದೀನಿ. ಹಾ ಹಾ ಹಾ, ಖುಷಿಯಾಗಿದೆ ಅಲ್ವಾ? ಹೌದು ಸರ್, ಹೌದು. ನಾವು ಪಾಲೂರು ದೇವರ ಹಬ್ಬ ಸರ್, ಬಹಳ ಚೆನ್ನಾಗಿತ್ತು. ಹಾ ಹಾ, ಒಳ್ಳೇದು ಒಳ್ಳೇದು. ಹೇಗಿದೆ ಈಗ? ನನಗೆ 2000 rupees ಬಂದಿದೆ ಸರ್. ಬಂದ್ರೆ ಒಳ್ಳೆ ರೇಟ್ ಆಗಿತ್ತು ಅಂತ ಯೋಚನೆ ಮಾಡಿದೆ. ಅದೇನೋ ಎಂತೋ ನಂಬರ್ ನಿಮ್ಗೆ ಇಲ್ಲ ಸರ್. ನೋಡೋಣ, ವಿಚಾರಿಸೋಣ, ವಿಚಾರಿಸೋಣ. ಅದೆಲ್ಲಿಗೆ ಹೋಗಲ್ಲ. ಒಂದೇನಂದ್ರೆ ಅಕೌಂಟಿಗೆ ಬಂದಿದ್ರೆ ಒಳ್ಳೇದು, ಬರ್ದ ಹೋಗಿದ್ರೆ ನಮ್ಮಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ, ಅಥವಾ ಹಣದ ಕೊರತೆ ಏನಾದ್ರೂ ಇದ್ರೆ ಅದು ಬಂದಿರೋದಿಲ್ಲ ಅಷ್ಟೇ. ಅದೇನು ದುರುಪಯೋಗ ಆಗುದಿಲ್ಲ ಅದು. ಹೌದು ಹೌದು. ಜೋಪ್ನರೇ, ಒಂದು ಪ್ರಶ್ನೆ ತಮಗೆ. ಜೇನು ಸಾಕಾಣಿಕೆ ನಿಮ್ಗೆ ಅಭ್ಯಾಸ ಇದೆಯಲ್ವಾ? ಜೇನು ಸಾಕಣೆ ಮುಂದೆ ಸಣ್ಣದಿರುವಾಗ ಸಾಕ್ತಿದ್ದೆ ಸರ್, ಮಿಲಿಟರಿಗೆ ಹೋಗೋದಕ್ಕೆ ಮುಂದೆ. ಹೌದಾ? ಹೌದು. ಹಾ, ಜೇನು ಸಾಕಾಣಿಕೆಯಲ್ಲಿ ಕಣಜಗಳ ಕಾಟ ಇರುತ್ತಲ್ವಾ? ಹೌದು ಸರ್, ಇರುತ್ತದೆ. ಹಾ, ಈ ಕಣಜ ಅಥವಾ ಕಡಜ ಅಂತ ಹೇಳ್ತೀವಲ್ಲ, ಇದರ ಕಾಟ ಜೇನು ನೊಣಗಳಿಗೆ ಯಾವ ತಿಂಗಳಲ್ಲಿ ಇರುತ್ತೆ ಅಂತ ಹೇಳ್ಬೋದಾ? ಇದು ಸರ್ ಆ ತಿಂಗಳು ಈ ತಿಂಗಳು ಅಂತ ಹೇಳಿಕೆ ಬರೋದಿಲ್ಲ ಸರ್. ಆ ಕಣಜ ಬಂದು ಇವಾಗ ಗೂಳು ಕಟ್ಟಿ ರೆಡಿ ಇರ್ತದೆ. ಅದು ಈ ನಮ್ಮಲ್ಲಿ ಕಾಂಡ ಅಂತ ಒಂದು ಹೂವು ಬರ್ತದೆ ಸರ್, ಆ ಸಮಯದಲ್ಲಿ ಆ ಕಣಜ ಸತ್ತೋಗುತ್ತೆ. ದೊಡ್ಡ ಕಣಜ ಇರ್ತದೆ, ಅದಕ್ಕೆ ನಾವು ನರಿಕರ್ಮಿ ನರಿಕರ್ಮಿ ಅಂತ ಹೇಳ್ತೀವಿ. ಆಯ್ತಾ? ದೊಡ್ಡ ಕರ್ಮಿ ಸರ್, ಕಚ್ಚಿದರೆ ತುಂಬಾ ನೋವಾಗ್ತದೆ. ಆಯ್ತಾ? ಅದು ಈ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಲ್ಲ ಸರ್, ಆವಾಗ ತುಂಬಾ ಗೂಳಲ್ಲಿ ತುಂಬಾ ಜೇನುನೊಣಗಳು ತುಂಬಾ ಇರ್ತದೆ. ಆವಾಗ ಬಂದು ಅದು ಇಳ್ಕೊಂಡು ಹೋಗ್ತದೆ ಸರ್, ಒಂದೇ ಒಂದೊಂದು ಇಳ್ಕೊಂಡು ಹೋಗ್ತದೆ. ಹೌದು ಹೌದು. ಅಲ್ಲ, ನೀವು ಹೇಳುವಾಗ ಅನುಭವಗಳ ಮಾತಿದೆಯಲ್ಲ, ಅದು ಸರಿ ಇದೆ. ಈ ಜೂನ್ ನಿಂದ ಡಿಸೆಂಬರ್ ವರೆಗೆ ಈ ಕಣಜ ಕೀಟ ಅಥವಾ ಕಣಜಗಳು ಜೇನು ನೊಣಗಳಿಗೆ ಬಾಧೆ ಮಾಡ್ತವೆ, ಜೇನು ನೊಣಗಳನ್ನ ತಿಂತವೆ, ಸಮಸ್ಯೆ ಮಾಡ್ತವೆ ಅಲ್ವಾ? ಹೌದು ಹೌದು. ಮಳೆ ಚೆನ್ನಾಗಿ ಬಂದಿರೋದು ಅನುಕೂಲ ಆಗಿದೆ. ಹೀಗೆ ಮಳೆ ಬಹಳ ಖುಷಿ ಆಯ್ತು ಸರ್, ಬಹಳ ಖುಷಿ. ಅಲ್ಲ, ಕೆಲವೊಬ್ರು ಹೇಳ್ತಾ ಇದ್ರು ಹೀಗೆ ಮಳೆ ಬಂದ್ಬಿಟ್ರೆ ಮತ್ತೆ ಸಮಸ್ಯೆ ಆಗ್ತದೆ, ಕಳೆ ತೋಟಗಳಲ್ಲಿ ಹೆಚ್ಚು ಬೆಳೀತತೆ, ಮತ್ತೆ ಚಿಗುರು ಹೆಚ್ಚು ಬಂದ್ಬಿಡುತ್ತೆ, ದೊಡ್ಡ ಸಮಸ್ಯೆನೆ ಅಂತ ಅನ್ಕೊಂಡು. ಬಂದರು ಪರವಾಗಿಲ್ಲ ಸರ್, ಬಹಳ ಚೆನ್ನಾಗಿ ನಮಗೆ ಸಸಿಸು ಚೆನ್ನಾಗಿ ಬಂದಿದೆ ಅಲ್ಲ. ಅದು ಸಾಕು. ಮತ್ತೆ ಅದು ಕಳೆ ಕೀಳೋದು ಕಚರ ಮಾಡೋದು ಮಾಡ್ಲೇಬೇಕು, ಮತ್ತೆ ಅದಕ್ಕೆಲ್ಲ ಸೋಮಾರಿತನ ಮಾಡಿದ್ರೆ ಆಗೋದಿಲ್ಲ. ಹಾ ಹಾಗೆ ಹಾಗೆ ನೋಡಿ. ನಿಜ, ಈಗ ಬಂದಿರೋದೇ ದೊಡ್ಡ ಒಂದು ವರ ನಮ್ಗೆ ಅಲ್ವಾ? ನಾನು ನಿಮಗೆ ಒಂದು ಕಾಗದ ಬರ್ದಿದ್ದೀನಿ, ಜಾಸ್ತಿ ಮಾಡಿಕೊಳ್ಬೇಡಿ. ಹೌದಾ? ಒಂದ್ಸತಿ ನಮ್ಮ ಮನೆಗೆ ಬಂದು ಹೋಗಿ. ಹೌದಾ? ಆಗ್ಲಿ, ನೀವು ಆಗ್ಲೂ ಕರೆದ್ರಿ, ಈಗ್ಲೂ ಕರಿತದ್ರಿ. ನಿಮ್ಮ ಪ್ರೀತಿಯ ಕರೆಯನ್ನ ಸ್ವೀಕರಿಸಿಕೊಂಡು ಆದಷ್ಟು ಬಂದು ಹೋಗ್ತೀವಿ. ಮನೆ ನೀವು ನಮ್ಮ ಮನೆ ಹತ್ರ ಬಂದಿರಿ, ಇದು ವೇಪಾಲಿಂದ ವೇಣು ಕೃಷ್ಣಪ್ಪ ಮನೆಗೆ ಅಲ್ವಾ? ಹೌದು ಹೌದು ಹೌದು. ನಿಮ್ ಮನೆ ಹತ್ರ ಆಗುತ್ತ ಅಲ್ಲಿಗೆ? ನನ್ನ ಮನೆ ಹತ್ತಿರ ಸರ್, ಅಲ್ಲಿಂದ ಹತ್ತಿರ. ಅದು ರಸ್ತೆಯಿಂದ ನಡ್ಕೊಂಡು ಒಂದೊಂದೂವರೆ ಕಿಲೋಮೀಟರ್ ಮೇಲೆ ಆ ಕಲ್ಲು. ನನ್ನ ಮನೆಗೆ ನಡೆಯೋದೇನು ಬೇಡ ಸರ್, ರೋಡ್ ಕಡೆ. ಇಲ್ಲ, ನಡೆಯ ಕೈ ಕಾಲು ಗಟ್ಟಿದ ಬಿಡಿ, ತೊಂದ್ರೆ ಇಲ್ಲ. ಮನಸ್ಸು ಚೆನ್ನಾಗಿದೆ, ಕೈ ಕಾಲು ಗಟ್ಟಿದಾವೆ. ನಿಮ್ಮಂತವ್ರು ನೋಡೋ ಭಾಗ್ಯ ನಮಗೆ ಸಿಗುತ್ತೆ. ಅದೇ ಮದನ್. ಹೌದು. ಓ, ಸರಿನೇ ಸರಿನೇ. ಇಲ್ಲ, ನನಗೆ ಆ ವಿಚಾರ ಗೊತ್ತಾಗಿತ್ತಂದ್ರೆ ಅವತ್ತೇ ನಿಮ್ಮಲ್ಲಿ ಭೇಟಿ ಮಾಡಿ ಮಾತಾಡಿಸ್ಕೊಂಡು ಹೋಗ್ಬೋದಾಯ್ತು. ಆದ್ರೂ ಪ್ರಯತ್ನ ಮಾಡೋಣ. ಹಾ, ಒಳ್ಳೇದು ಒಳ್ಳೇದು. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೆಳಗರೆ, ಕೊಡಗನ್ನು ಸೇರಿಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಆಗಿದೆ. ಬರೀ ಮಲೆನಾಡು ಅಂತಲ್ಲ, ಬಯಲುಸೀಮೆಗಳಲ್ಲೂ ನಿನ್ನೆ ಮೊನ್ನೆ ಮಳೆ ಆಗಿದೆ. ಹೀಗೆ ಹೆಚ್ಚು ಬಂದರೆ ಸಮಸ್ಯೆ ಅಂತ ಅಂದ್ಕೊಂಡು ಹೇಳ್ತಾರೆ, ಆದರೂ ಏನು ಮಾಡೋಕ್ಕಾಗಲ್ಲ. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ಹಲೋ. ಹಾಂ, ತಮ್ಮ ಹೆಸರು? ಹಾಂ, ನಮಸ್ತೆ. ನಾನು ಭಾಗಮಂಡಲ ಹೋಬಳಿ ಚೇರಂಗಲ ಗ್ರಾಮದ ನಂದಕುಮಾರ್ ಮಾತಾಡೋದು ಸರ್. ನಂದಕುಮಾರ್ ಅವರು. ಹಾಂ, ಹೇಗಾಗಿದೆ ನಂದಕುಮಾರ್ ಅವರೇ? ಮಳೆ ಮಳೆ ಹೇಗಾಗಿದೆ? ಒಂದು 10 inch ಮಳೆ ಆಗಿದೆ. 10 inch ಮಳೆ ಆಯ್ತು ಆಗಿರ್ಬೋದು ನಮ್ಮ ಈ ಚೇರಂಗಲ ಗ್ರಾಮಕ್ಕೆ. ಆಮೇಲೆ ನಮ್ಮ ಜೇನು ಕೃಷಿಗಳೆಲ್ಲ ತುಂಬಾ ಫೇಲರ್ ಆಗಿದೆ. ಈ ಸರಿ ಹೂ ಎಲ್ಲ ಉದುರಿ ಹೋಗಿದೆ. ಹೌದಾ? ಹಾಗೆ ಅದೊಂದು ಬೆಳೆ ಒಳ್ಳೆ ಕ್ರಾಪ್ ಇತ್ತು. ಈ ಸರಿ ತಿಂಗಳಲ್ಲಿ ಒಳ್ಳೆ ಜೇನು ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದು ಏನು ಅಷ್ಟೊಂದು ಕಾಣದಿಲ್ಲ. ನಿಮ್ದು ಎಷ್ಟು ಪೆಟ್ಟಿಗೆ ಇದಾವೆ? ನಂದು 10 ಪೆಟ್ಟಿಗೆ ಇದಾವೆ ಸರ್. ಓಹೋ. ಇಲ್ಲಿವರೆಗೆ ಏನಾದ್ರೂ ತುಪ್ಪ ಸಿಕ್ತಾ ಅಥವಾ ಇನ್ನು ಬರೋ ದಿನಗಳಲ್ಲಿ ತುಪ್ಪ ತೆಗೆಯೋರಿದ್ರೆ? ಇಲ್ಲ ಇಲ್ಲ, ನಾನು ಒಂದು 10 kg ತೆಗೆದೆ. ಈಗ ಡೈಲಿ ಮಳೆ ಇರೋದ್ರಿಂದ ನೋಡುವಾಗ ಪೆಟ್ಟಿಗೆಯಲ್ಲಿ ಜೇನೇ ಇಲ್ಲ. ಓಹೋ. ಏನು ತುಪ್ಪವೇ ಇಲ್ಲ? ತುಪ್ಪನೇ ಇಲ್ಲ. ಹೌದೌದು. ಅದಕ್ಕೆ ಕಾರಣ ಮಳೆ ಚೆನ್ನಾಗಿ ಬಂದಿದ್ದೆ ಅಂತ ಹೇಳ್ತೀರಾ? ಜಾಸ್ತಿ ಆಯ್ತು ಮಳೆ. ಒಂದ್ ದಿವಸ ಬಿಟ್ಟು ಎರಡ್ ದಿವಸ ಬಿಟ್ಟು ಬಂದ್ರೆ ಒಳ್ಳೇದಾಗ್ತದೆ. ಅದರ ಮಕರಂದ ಎಲ್ಲ ಉದುರಿ ಹೋಗ್ತದೆ ನೋಡಿ. ಹೌದೌದು. ಒಂದು ನಮ್ಗೆ ಅನುಕೂಲ ಅಂತ ಅನಿಸ್ತ ಅಂದ್ರೆ ಇನ್ನೊಂದು ಅನಾನುಕೂಲ. ಅನಾನುಕೂಲ ಹೌದು. ತೋಟಕ್ಕೆಲ್ಲ ಒಳ್ಳೇದಾಯ್ತು ಸರ್. ಆದ್ರೆ ಇಲ್ಲಿ ತೋಟ ಬಾರಿ ಕಷ್ಟದಲ್ಲಿ ಮಾಡ್ತಿದ್ವಿ ಸರ್. ಎಲ್ಲ ಆನೆಗಳು ಈಗ ಒಂದು 15 ದಿವಸ ಈ ಕಡೆ ಒಂದು 10 ದಿವಸ ತೋಟದಲ್ಲಿ ಉಳ್ಕೊಂಡು ಎಲ್ಲ ತೋಟ ಹಾಳು ಮಾಡಿದ್ವಿ. ಏಲಕ್ಕಿ, ಕಾಫಿ, ಅಡಿಕೆ. ಹೀಗಾಗಿ ಅದೊಂದು ರೀತಿಯಲ್ಲಿ ತೋಟಗಳಲ್ಲಿ ತೋಟಗಳಲ್ಲಿ ಜೇನು ಪೆಟ್ಟಿಗೆಗಳನ್ನ ಇಟ್ಟಿಲ್ವ ನೀವು ಆನೆಗಳು ಬರದಂಗೆ? ಇಲ್ಲ, ಅದು ಸ್ವಲ್ಪ ದೂರ ಆದ್ರೆ ಅದಕ್ಕೆ ಮುಚ್ಚೋದು ಅದನ್ನ ಇದು ಮಾಡೋದು ಅದು ಬಾರಿ ಕಷ್ಟ ಆಗ್ತದೆ. ಮತ್ತೆ ಮರನಾಯಿ ಅಂತ ಹೇಳಿ ಉಂಟೊಂದು ಏನು ತಿನ್ನುವಂತದ್ದೆ ಪೆಟ್ಟಿಗೆ ನಮ್ಮನ್ನು ಮೈ ಚಾಕೊಂಡು ತಿನ್ಕೊಂಡು ಹೋಗುವಂತದ್ದು. ಅದು ಸಹ ತುಂಬಾ ನಮಗೆ ತಾಪತ್ರ ಮಾಡ್ತದೆ. ಅಲ್ಲ ನಂದಕುಮಾರ್ ಅವ್ರೆ, ಜೇನು ಪೆಟ್ಟಿಗೆಗಳನ್ನ ಇಟ್ಟರೆ ಆದಷ್ಟು ಆನೆಗಳು ಬರೋದಿಲ್ಲ, ಹೆದರ್ತವಂತ ಹೇಳ್ತಾರಲ್ಲ. ಹೌದೌದು. ನಾನು ನಮ್ಮ ಇವರು ಕೆಂಚರೆಡ್ಡಿ ಅವರು ಒಂದು ಮಾಹಿತಿ ಕೊಟ್ಟಿದ್ರು, ಅದನ್ನು ಸಹ ನಾನು ಕೇಳಿದೆ. ಅದು ಎಲ್ಲಾ ಇದನ್ನ ಕವರ್ ಮಾಡಕ್ಕೆ ಆಗದಿಲ್ಲ ಸರ್. ಅದು ನಮ್ದು ಇಲ್ಲಿ ಫಾರೆಸ್ಟ್ ಏರಿಯಾ, ಮೇಲಿನ ಬಂದ್ರೆ ಒಂದು 10 acres ಏರಿಯಾನೇ ಕವರ್ ಮಾಡಿಕೊಂಡು ನೇರವಾಗಿ ಗದ್ದೆಗೆ ಒಂದು ಬೀಳ್ತವೆ ಸರ್. ಹಾಗಾಗಿ ಯಾವ ಕಡೆ ಬರ್ತವೆ ಅಂತ ಹೇಳಕ್ ಆಗುದಿಲ್ಲ. ಪೆಟ್ಟಿಗೆ ಇರ್ಬೋದು, ಯಾವ ಕಡೆ ಇರ್ಬೇಕು ಅಂತ ಗೊತ್ತಾಗದಿಲ್ಲ ಅಲ್ವಾ. ನೋಡಿ, ಒಂದ್ ಕಡೆಗೆ ದಾರಿ ಅಡ್ಡ ಆಯ್ತಂದ್ರೆ ಇನ್ನೊಂದ್ ಕಡೆ ಬಂದ್ಬಿಡ್ತಾವಲ್ವಾ? ನಿಜ. ನಂದಕುಮಾರ್ ಅವ್ರೆ, ಒಂದು ಪ್ರಶ್ನೆ. ತಮಗೆ ರೇಷ್ಮೆ ಪರಿಚಯ ಇದೆ ನಿಮ್ಗೆ ಅಲ್ವಾ? ಪರಿಚಯ ಇದೆ ಅಂದ್ರೆ ಬಾರಿ ಹಿಂದೆ ಮಾಡಿದ್ದು. ಈಗ ಯಾರಿಲ್ಲಿ ಕೃಷಿ ರೇಷ್ಮೆ ಕೃಷಿ ಇಲ್ಲ, ಎಲ್ಲ ಏನಿದ್ರು ಕೃಷ್ಣ ಹಾಕ್ರೆ. ಹೌದು, ಭಾಗಮಂಡಲ ಸುತ್ತಮುತ್ತ ಕೆಲವೊಬ್ರು ಹಿಂದೆ ಹಿಪ್ಪನೇರಳೆ ಹಾಕಿ ರೇಷ್ಮೆ ಹುಳು ಸಾಕ್ತಾ ಇದ್ದಾರೆ ಅಂತ ಕೇಳಿದ್ರು. ಭಾಗಮಂಡಲ, ಚೇರಂಗಾಲ, ಸಂಜಿಮಾನಿ ಈ ಏರಿಯಾದಲ್ಲೆಲ್ಲ ತುಂಬಾ ರೇಷ್ಮೆ ಬೆಳೀತಿದ್ರು. ಹೌದಾ? ಹೌದೌದು. ಈ ಮಳೆ ಸಿಗೋ ಈ ಟೈಮಲ್ಲಿ ಮಳೆ ಸಿಗಿದ್ರೆ ಅದು ಅಷ್ಟು ಒಳ್ಳೆ ಇದು ಇಳುವರಿ ಅದು ಫಸಲು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಬೇಸಿಗೆಯಲ್ಲಿ ಚೆನ್ನಾಗಿ ಬರ್ತಿತ್ತು ಅಲ್ವಾ? ಹೌದು. ಮತ್ತೆ ಸೊಪ್ಪು ಸಹ ಚೆನ್ನಾಗಿ ಬರ್ತಿತ್ತು ಅದಕ್ಕೆ ಇಳುವರಿ. ಅದೇ ಸೊಪ್ಪು ಚೆನ್ನಾಗಿ ಮಳೆ ಬಿದ್ದಾಗ ಬೇಗ ಅದು ಡೆವಲಪ್ ಆಗ್ತಾ ಇತ್ತು. ಹೌದು. ಈ ರೇಷ್ಮೆ ಹುಳು ಚೆನ್ನಾಗಿ ಬೆಳವಣಿಗೆ ಆಗ್ಲಿಕ್ಕೆ ಎಷ್ಟು ಉಷ್ಣಾಂಶ ಇರ್ಬೇಕಂತ ಹೇಳ್ತೀರಿ? ಅದರ ಡಿಗ್ರಿ ನನಗೆ ಗೊತ್ತಾಗ್ಲಿಲ್ಲ ಸರ್. ಹೇಳಿ, ಸೆಟ್ ಆಗಿ ಮಾಡ್ಕೊಂತಾ ಇದ್ದು. ಅಲ್ಲ, ಒಂದು ಒಂದು ಮನಸ್ಸಲ್ಲಿ ಇರುತ್ತೆ, ಆದ್ರೆ ಇದು ತಪ್ಪು ಅನ್ನೋ ತರ ಕಾಡ್ತಾ ಇರುತ್ತೆ ಅಷ್ಟೇ. ಒಂದು ಸೂಕ್ತವಾದ ಸಂಖ್ಯೆನ ಹೇಳ್ಬೋದ ನೋಡಿ, ಎಷ್ಟು ಡಿಗ್ರಿ? 20. ಹಾ, ಇನ್ನು ಸ್ವಲ್ಪ 10 ಬಂದಿದ್ರಿ. ಹೌದು. ಇನ್ನು ಇನ್ನೊಂದು 5 ಹೆಚ್ಚಿಗೆ ಮಾಡಿ 25. ಹಾ, 25 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಬಹಳ ಚೆನ್ನಾಗಿ ರೇಷ್ಮೆ ಹುಳುಗಳು ಬೆಳೀತವೆ, ಆಮೇಲೆ ಗೂಡು ಕಟ್ತವೆ. ಅದಕ್ಕಿಂತ ಹೆಚ್ಚಾಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗ್ಬಾರ್ದು. ಸ್ವಲ್ಪ ಸ್ವಲ್ಪ ಏರಿಳಿತ ಇದ್ರೂ ತೊಂದ್ರೆ ಇಲ್ಲ, ಆದ್ರೆ ಹೆಚ್ಚಾದ್ರೂ ಸಮಸ್ಯೆ, ಕಡಿಮೆ ಆದ್ರೂ ತೊಂದ್ರೆನೆ. ಹೌದೌದು. ನೀವು ರೇಷ್ಮೆ ಹಿಂದೆ ಬೆಳೀತಾ ಇದ್ರ? ಹೌದು ಸರ್, ನಾನು ರೇಷ್ಮೆ ಬೆಳೆದು ಕೃಷ್ಣ ಮಾರುಕಟ್ಟೆ ಕೇಂದ್ರಕ್ಕೆ ಹೋಗುವಾಗ ಅದು ಅದೇ ಪತಂಗ ಆಗುದು, ಚಿಟ್ಟೆ ಆಗ ಅಂತ ಹೇಳ್ತೀವಿ ಅಲ್ಲ, ಹಾಗೆ ಹಾಗೆ ಆಗಿಬಿಟ್ಟು ಒಂದು 10-50 ಹುಳ. ಓಹೋ. ಅಷ್ಟೊತ್ತಿಗೆ ಅವರಾದ್ರೂ ಇದು ಆಗೋದಿಲ್ಲ ಅಂತೇಳಿ. ಓ, ತಡವಾಗಿ ನೇರವಾಗಿ ನನ್ನೊಟ್ಟಿಗೆ ಇಬ್ರು ಸೋಮವಾರಪೇಟೆ ಅವರು ಇಬ್ರು ಇದ್ರು ಮನೇಲಿ. ಆಗ ಫೋನ್ ಗೇನು ಏನು ಸಂಪರ್ಕವಿಲ್ಲ, ಹೋದ ನಿಮಗೆ ಸಾಯಂಕಾಲ ಬರ್ತಾನೆ ಅಂತ ಲೆಕ್ಕಾಚಾರ ನಮ್ಮಲ್ಲಿ. ನಾನೇನ್ ಮಾಡಿದೆ, ನೇರವಾಗಿ ಬೆಂಗಳೂರು ಬಸ್ ಹತ್ತಿದೆ. ಬೆಂಗಳೂರಲ್ಲಿ ಹೋಗಿ ಆ ರಾತ್ರಿ ಉಳ್ಕೊಂಡೆ, ಮಾರನೇ ದಿವಸ ಮಾರ್ಕೆಟ್ ಗೆ ಇಟ್ಟು ಅದನ್ನು ಸೇಲ್ಗೆ. ಅಲ್ಲಿ ಸೇಲಿಗೆ ಬರುವಾಗ ನಾವೇನ್ ಮಾಡೋ, ಈ ಹುಳ ಹಾರುವ ಹುಳನ ಎತ್ತೆತ್ತಿ ಸ್ವಲ್ಪ ಸೈಡ್ ಆಗಿ ನಾ ತಗೊಂಡೋಗಿದ್ದ ಗೋಣಿಯಲ್ಲಿ ತುಂಬಿಸಿ ಇಟ್ಕೊಂಡೆ. ಅಲ್ಲಿ ಹೋಗಿ ಅದು 850 ಬಂತು ಸರ್, 20 kg. ಇಲ್ಲಿ ಕುಶಾನಗರ ನನಗೆ ಮಾರ್ಕೆಟ್ ಸಿಗ್ಲಿಲ್ಲಲ್ಲ, ನೇರವಾಗಿ ಬೆಂಗಳೂರು ಒಂದು ರೇಷ್ಮೆ ಹುಳಂದಾಗಿ ಒಂದು ಅದೇ ಇದು ಕೃಷಿ ಮಾಡಿ ಬೆಂಗಳೂರು ನೋಡಿಕೊಂಡು ಬಂದೆ ಅಂತ ಒಂದು ಹೆಮ್ಮೆಯಿಂದ ಖುಷಿಯಿಂದ ಬಂದೆ ಸರ್. ಹಾಗೆ 20 ಕೆಜಿಗೆ ಒಟ್ಟು 800 ಒಂದು ಕೆಜಿಗೆ 850 ರೂಪಾಯಿ ಒಂದು ಕೆಜಿಗೆ 820 ರೂಪಾಯಿ ಸಿಗ್ತಾ, ಒಳ್ಳೇದು ನೋಡಿ. ಎಷ್ಟು ವರ್ಷಗಳ ಹಿಂದಿನ ವಿಚಾರ? ಕುಶಾಲಲ್ಲಿ ಸಿಕ್ಕಿದ್ರೆ 500 ರೂಪಾಯಿ ಒಳಗಡೆನೆ ಸಿಕ್ತಿತ್ತು. ಎಷ್ಟು ವರ್ಷಗಳ ಹಿಂದಿನ ವಿಚಾರ ಹೇಳ್ತಿದ್ರಿ? ನಾನು 20 ವರ್ಷದ ಹಿಂದೆ ಸರ್. ಓಹೋ ನೋಡಿ, 20 ವರ್ಷದ ಹಿಂದೆ ಅಂದ್ರೆ 800 ರೂಪಾಯಿ ಒಳ್ಳೆ ಬೆಲೆನೆ ಅಲ್ವಾ? ಅಲ್ಲ ನಾನು 850ಕ್ಕೆ ಅದೇ 20 ಕೆಜಿ ಕೊಟ್ಟೆ, 8 16 ಸಾವಿರ ರೂಪಾಯಿ ಇಟ್ಕೊಂಡು ಬಂದೆ ಮನೆಗೆ. ಓಹೋ ಒಳ್ಳೆ ದುಡ್ಡು, ಮತ್ತೆ ಹೊರಗಡೆ ಹೋಗ್ ಬಂದಂಗಾಯ್ತು. ಹೌದೌದು, ಬೆಂಗಳೂರು ನೋದಾಗಾಯ್ತು. ಒಂದು ಯಾಕೆ ಕೈ ಬಿಟ್ರಿ ರೇಷ್ಮೆ ಹುಳು ಸಾಕಾಣಿಕೆಯನ್ನ? ನಾನು ಸ್ವಲ್ಪ ಕೃಷಿ ಜಾಸ್ತಿ ಆಯ್ತು ನನಗೆ, ಗದ್ದೆ ಏಲಕ್ಕಿ ಕಾಫಿ ಒಳ್ಳೆ ಮೆಣಸು ಅಡಿಕೆ ಹೀಗೆ ಅದನ್ನ ಕವರ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಹೋ ಒನ್ ಬೈ ಒನ್. ಸರಿನೇ ಸರಿನೇ. ಹಾಗೆ ಹಾಗೆ. ನಾನ್ ನಿಮ್ಮ ಜೊತೆ ತುಂಬಾ ಸಲ ಸಂದರ್ಭ ಸಂದರ್ಭದಲ್ಲಿ ಮಾತಾಡಿದೆ ಮತ್ತೆ ಇದು ನೋಡಿ ಲಾಸ್ಟ್ ಇಯರ್ ನಮ್ಮಲ್ಲಿ ತಲೆಕವರಿಯಲ್ಲಿ ಜರ್ದೋದಾಗ. ಹೌದೌದು, ಅದೇ ಟೈಪ್ ನಮ್ಮಲ್ಲಿ ಸಹ ನಮ್ಮ ಮನೆ ಹಿಂದ್ಗಡೆನು ಜರ್ದೋಗ್ಬಿಟ್ಟಿದೆ. ಅದೆಲ್ಲ ನಾನು ಸಂದರ್ಶನದಲ್ಲಿ ಮಾತಾಡಿದೆ. ಮಳೆಗಾಲ ತುಂಬಾ ಸಾರಿ ಏನಿಲ್ಲ, ಒಂದ್ 3-4 ಸಾರಿ ಮಾತಾಡಿದ್ರಿ, 2-3 ಸಾರಿ ಭೇಟಿ ಮಾಡಿದ್ವಿ. ಹೌದು ಅದೇ ಒಳ್ಳೇದು. ಈ ವರ್ಷನು ನಿಮಗೆ ಒಳ್ಳೇದಾಗ್ಲಿ, ಧೈರ್ಯವಾಗಿರಿ. ಅದೇ ನಾನು ಒಳ್ಳೆ ನಿರೀಕ್ಷೆಯಲ್ಲಿದೆ, ಜೇನು ಒಳ್ಳೆ ಕೃಷಿ ಕೈ ಕೂಡಬಹುದೇನೋ, ಒಂದು 25-30 ಸಾವಿರ ರೂಪಾಯಿ ಹಿಡಿಬಹುದು ಅಂತ ಯೋಚನೆ ಮಾಡಿದೆ. ಈ ತರ ಆಯ್ತು, ಸ್ವಲ್ಪ ಏಟ್ ಆಗ್ತದೆ. ಆಗ್ಬೋದು ಆಗ್ಬೋದು, ಆಗ್ಲಿ, ಆಗಿದ್ದೆಲ್ಲ ಒಳ್ಳೇದ್ ಅನ್ಕೊಂಡು ಹೋಗ್ತಿರ್ಬೇಕು, ಏನ್ ಮಾಡೋದಲ್ವಾ. ಧನ್ಯವಾದ ನಂದಕುಮಾರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಯುವ ರೈತರು, ಯುವತಿಯರು, ಹಾಗೆ ಅನುಭವಿ ಕೃಷಿಕರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಕೊಡಗಿನ ಕೃಷಿಕರು ನಮ್ಮ ಜೊತೆ ಮಾತಾಡಿದಷ್ಟು ನಾವು ಇನ್ನಷ್ಟು ವಿಚಾರಗಳನ್ನು ಈ ಭಾಗಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬಹುದು. ಹಾಗಾಗಿ ಬೇರೆ ಜಿಲ್ಲೆಯವರು ಬೇಸರ ಮಾಡ್ಕೋಬೇಡಿ, ಬೇರೆ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಖುಷಿ ಪಡಿ. ನಾವು ನಿರ್ಬಂಧ ಹಾಕ್ತೀವಿ ಅನ್ನೋ ಥರ ಭಾವನೆ ಇಟ್ಕೊಳ್ಳೋದು ಬೇಡ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ? ತಮ್ಮಯ್ಯನವರು ಎಲ್ಲಿಂದ? ಚಂಬು ಗ್ರಾಮದಿಂದ. ಹೇಗಿದೆ ಅಲ್ಲಿ ಮಳೆ ಪರಿಸ್ಥಿತಿ ತಮ್ಮಯ್ಯನವರೇ? ಮಳೆ ಇವತ್ತಿಲ್ಲ ಸರ್, ನಿನ್ನೆ ಒಂದು 1 ಗಂಟೆಯಿಂದ ಮೇಲೆ ಹೊಡಿತು. ಓ ಹೊಡಿತು, ಬಿತ್ತು ಹೊಡಿತು ಅಂತ ಹೇಳ್ತೀವಲ್ವಾ. ಒಳ್ಳೆ ಮಳೆ, ಒಳ್ಳೆ ಮಳೆ. ಅಡಿಕೆ ತೋಟಕ್ಕೆ, ತೆಂಗಿನ ತೋಟ, ರಬ್ಬರ್ ತೋಟ, ಗೇರು ಎಲ್ಲದಕ್ಕೆ ಅನುಕೂಲನಾ? ಗೇರುಗೆ ಸ್ವಲ್ಪ ತೊಂದರೆ ಇದೆ ಸರ್. ಏನ್ ತೊಂದರೆ ಆಗುತ್ತೆ? ತೊಂದರೆ ಕಪ್ಪಾಗ್ತದೆ ಬೀಜ ಎಲ್ಲ. ಅದೇ ರೇಟು ಕಮ್ಮಿ ಆಯ್ತು. ಓಹೋ, ಬೀಜ ಕಪ್ಪಾದ್ರೆ ಬೆಲೆ ಕಡಿಮೆ ಆಗ್ಬಿಡುತ್ತಾ? ಹೌದು ಸರ್. ನೋಡಿ, ಅಡಿಕೆಗೆ ತೊಂದರೆ ಆಗಲ್ಲ ಅಲ್ವಾ? ಅಡಿಕೆಗೆ ತೊಂದರೆ ಇಲ್ಲ. ನೀವಲ್ಲೆಲ್ಲ ಗೇರು ಅಂತೀರಾ ಗೋಡಂಬಿ ಅಂತೀರಾ? ಗೇರು ಬೀಜ ಅಲ್ವಾ. ಹೌದೌದು. ಈ ಬೆಳೆಗೆ ಒಂದು ಮಂಡಳಿ ಇದೆ, ತಮಗೆ ಗೊತ್ತಿರ್ಬೇಕಲ್ವಾ? ಪುತ್ತೂರಲ್ಲಿ, ಪುತ್ತೂರಿನಲ್ಲಿ ಸಂಶೋಧನಾ ಸಂಸ್ಥೆ ಇದೆ. ಕೇರಳದಲ್ಲಿ ಇದಕ್ಕಾದ ಒಂದು ಮಂಡಳಿ ಇದೆ, ಗೇರು ಅಭಿವೃದ್ಧಿ ಮಂಡಳಿ ಅನ್ಕೊಂಡು, ಕ್ಯಾಶ್ಯೂ ನೆಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ, ಕ್ಯಾಶ್ಯೂ ನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಅನ್ಕೊಂಡು, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ಲ ಹಾಗೆ. ಹೌದು. ಈಗ ಗೋಡಂಬಿಗೆ ಒಂದು ಮಂಡಳಿ ಅಂತ ನಾವು ಮಾತಾಡ್ತಾ ಇದ್ವಿ, ತೆಂಗಿಗೆ ಒಂದು ಮಂಡಳಿ, ಇತರೆ ಬೆಳೆಗಳಿಗೆ ಯಾವ್ಯಾವ ಮಂಡಳಿ ಇದಾವೆ ಹೇಳ್ಬೋದಾ? ಒಂದು ಎರಡು ನಿಮಗೂ ಗೊತ್ತಿದೆ, ತಕ್ಷಣ ಬರ್ತಾ ಇಲ್ಲ, ಇನ್ನೊಂದೆರಡು ಮಂಡಳಿಯನ್ನು ಹೇಳ್ಬೋದು ತಾವು. ನಮ್ಮಲ್ಲೇ ಬೆಳೆಯುವ ಇನ್ನು ಎರಡು ಬೆಳೆಗಳಿಗೂ ಮಂಡಳಿ ಇದಾವೆ, ಗೊತ್ತಾಗ್ತಲ್ವಾ? ಇಲ್ಲ, ಈಗ ಗೊತ್ತಿದೆ ಆದ್ರೆ ತಕ್ಷಣ ಬರ್ತಾ ಇಲ್ಲ. ಹೌದು ಹೌದು. ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಖುಷಿಯಾಗಿದ್ರಿ, ಒಳ್ಳೇದಾಗ್ಲಿ. ಮುಂದಿನ ಕರೆ ಯಾರು ಮಾಡ್ತಾರೆ ನೋಡಿ, ಅವ್ರ ಜೊತೆ ಚರ್ಚೆ ಮಾಡ್ತಾ ಉತ್ತರ ಸಿಗುತ್ತೆ, ಕೇಳ್ತಾ ಇರಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ತಾಲೂಕು ಚಂಬು ಗ್ರಾಮದ ತಮ್ಮಯ್ಯನವರು ಕೃಷಿಕರು, ಹಾಗೆ ತೆಂಗಿನ ಕರಟಗಳನ್ನು ಬಳಕೆ ಮಾಡಿಕೊಂಡು ಕರಕುಶಲ ಸಾಮಗ್ರಿಗಳನ್ನು ತಯಾರಿಸಿ ಸಮಾಜಕ್ಕೆ ಪರಿಚಯಿಸಿದ್ದಾರೆ. ಸಣ್ಣ ಹಿಡುವಳಿದಾರರು, ಖುಷಿಯಾಗುತ್ತೆ ಅವರನ್ನು ನೋಡಿದಾಗ. ಅವ್ರ ಜೊತೆಗೆ ಸಂದರ್ಶನವನ್ನು ಮಾಡಿ ನಾವು ಪ್ರಸಾರ ಮಾಡಿದ್ದೀವಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಹೇಳಿ. ಖಂಡಿತವಾಯ್ತು. ಕೇಳಿಗರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಮಾತಾಡಿ 0827222006. ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ, ಯಾರು ತಾವು? ಚಂದ್ರಶೇಖರ್ ಚಂದ್ರಶೇಖರ್ ಅವರೇ. ನಾವು ಕೊಡಗು ಜಿಲ್ಲೆಯ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ಕೊಂಡು ವಿನಂತಿ ಮಾಡ್ಕೊಂಡಿದೀವಿ. ಹಾಗಾಗಿ ನೀವು ಬೇರೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ, ಯಾಕಂದ್ರೆ ಇಲ್ಲಿಯ ಕೃಷಿದು ಇಲ್ಲಿಯ ಸಮಸ್ಯೆಗಳು ಮತ್ತೆ ಇಲ್ಲಿಯ ಬೇರೆ ಬೇರೆ ಸಂಗತಿಗಳನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚರ್ಚೆ ಮಾಡ್ಬೇಕನ್ಕೊಂಡು ನಾವು ಮಾತಾಡೋಣ. ಧನ್ಯವಾದ. ಕೇಳಿದ್ರೆ ಬೇಸರ ಮಾಡ್ಕೊಳ್ಳೋದು ಬೇಡ, ನಿಮಗೆ ಅಭಿಮಾನ ಇದೆ ನಮಗೆ ಗೊತ್ತು. ಅಭಿಮಾನ ಸಿಟ್ಟನ್ನು ಹೊರಗಡೆ ಹಾಕ್ತೀರಿ, ನಮ್ಮನ್ನ ಯಾಕೆ ದೂರ ಇಡ್ತಾರೆ ಅಂತ. ದೂರ ಇಡೋದೇನಿಲ್ಲ. ಮುಂದಿನ ಕರೆ. ನಮಸ್ಕಾರ ಹೇಳಿ, ಯಾರು ತಾವು? ಮಾತಾಡಿ ಮಾತಾಡಿ, ಯಾರು ತಾವು? ಹಾ ಹೇಳಿ ಹೇಳಿ ಮಾತಾಡಿ. ಶನಿವಾರ ಸಂತೆಯಿಂದ ಯಾರು? ಮಾದ್ರೆ ಕೆಂಚಪ್ಪನವರು ಒಂದ್ಸಲ ನಮ್ಮನ್ನು ಭೇಟಿ ಮಾಡಿ ಸಂದರ್ಶನ ಮಾಡಿದ್ರಲ್ಲ. ಕೆಂಚಪ್ಪನವರು, ಹೌದು. ನಿಮ್ ಕಡೆಗೆ ಮಳೆ ಹೇಗಾಗಿದೆ ಕೆಂಚಪ್ಪನವ್ರೆ? ನಮ್ಗೆ ಒಂದು ಮೂರು ಮಳೆ ಚೆನ್ನಾಗಾಗಿದೆ, ಒಟ್ಟು 3.5 ಇಂಚ್ ಮಳೆ ಆಗಿದೆ. ಓ, ಒಳ್ಳೆ ಮಳೆ ಆಗಿದೆ ಅಲ್ವಾ? ಹೌದು. ಜೇನಿಗೇನಾದ್ರೂ ತೊಂದರೆ ಆಗ್ತಾ ಇದೇನೆ ಈ ಒಂದು ಮಳೆಯಿಂದ? ಎಂತ, ನೀವು ಜೇನು ಸಾಕಿದಿರಲ್ವಾ? ಇಲ್ಲ ಇಲ್ಲ, ಇಲ್ಲಿ ಯಾರು ಜೇನು ಪೆಟ್ಟಿಗೆನೆ ಇಟ್ಟಿಲ್ಲ. ಇಲ್ಲಿ ನೀವು ಇಟ್ಟಿಲ್ಲ? ನಮ್ಮ ಗ್ರಾಮದಲ್ಲಿ ನೀವು ಇಟ್ಟಿಲ್ಲ? ಒಬ್ರು ಇಟ್ಟಿಲ್ಲ ಜೇನು ಪೆಟ್ಟಿಗೆನ. ಯಾಕೆ? ಅದ್ರ ಬಗ್ಗೆ ಅನುಭವನು ಇಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ. ಆಸಕ್ತಿ ಮೊದ್ಲು ಹೇಳಿ, ಆಸಕ್ತಿ ಇಲ್ಲ ಅಂತ ಅನುಭವ ಇಲ್ಲ ಅನ್ನೋದಕ್ಕಿಂತ ನೀವು ಶುರು ಮಾಡ್ಕೊಂಡ್ರೆ ತಂತಾನೆ ಎಲ್ಲ ಅನುಭವ ಬಂದ್ಬಿಡ್ತವೆ ಅಲ್ವಾ? ಹೌದು. ಓ, ನೀವು ಇಟ್ಟೇ ಇಲ್ಲ ಇದುವರೆಗೂ ಜೇನು ಪೆಟ್ಟಿಗೆಗಳನ್ನ? ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಶುರು ಮಾಡ್ಕೊಳ್ಳಿ, ಶುರು ಮಾಡ್ಕೊಳ್ಳಿ. ಪಶ್ಚಿಮ ಘಟ್ಟದಲ್ಲಿ ಜೇನು ಸಾಕಾಣಿಕೆ ಉಪಯುಕ್ತವಾದದ್ದು, ಮತ್ತೆ ಜೇನುತುಪ್ಪ ಸೇವನೆಗೆ ಪ್ರಯೋಜನಕಾರಿ ಅಲ್ವಾ? ಮಾಡಬೇಕು, ಪ್ರಯತ್ನ ಮಾಡಬೇಕು. ಹೌದು. ಕೆಂಚಪ್ಪನವರು, ಈಗ ತಮ್ಮಯ್ಯನವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ. ಗೋಡಂಬಿ ಅಭಿವೃದ್ಧಿ ಮಂಡಳಿ ಅಂತ ಒಂದಿದೆ, ಹಾಗೆ ತೆಂಗು ಅಭಿವೃದ್ಧಿ ಮಂಡಳಿ ಅನ್ನೋದಿದೆ, ಹಾಗೆ ಇತರೆ ಬೆಳೆಗಳಿಗೂ ಮಂಡಳಿಗಳಿದಾವೆ, ಒಂದೋ ಎರಡೋ ಹೇಳ್ಬೋದಾ? ಕಾಫಿ ಮಂಡಳಿ. ಹಾ, ಕಾಫಿ ಮಂಡಳಿ, ಹೌದು. ಆಮೇಲೆ ಏಲಕ್ಕಿ ಮಂಡಳಿನೂ ಇದೆ. ಇಲ್ಲ, ಏಲಕ್ಕಿ ಮಂಡಳಿ ಇದ್ದುದನ್ನ ಸಾಂಬಾರ ಮಂಡಳಿ ಅಂತ ಮಾಡಿದ್ರು, ಈಗ ಅದನ್ನ ಕೃಷಿ ಮಂತ್ರಾಲಯಕ್ಕೆ ಸೇರಿಸಲಿಕ್ಕೆ ಹೊರಟಿದ್ದಾರೆ. ಇನ್ ಮುಂದೆ ಮಂಡಳಿಗಳು ಈ ಕೃಷಿಗೆ ಸಂಬಂಧಪಟ್ಟಂತ ಮಂಡಳಿಗಳು ಇರುವುದಿಲ್ಲ ಅಂತ ಅನ್ಕೊಂಡು ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅದನ್ನ ಕೃಷಿ ಮಂತ್ರಾಲಯದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಹೌದು. ಹಾಲಿ ಸಾಂಬಾರ ಮಂಡಳಿ ನೀವು ಹೇಳಿದಂಗೆ, ಹಾಗೆ ಕಾಫಿ ಮಂಡಳಿ, ಏಲಕ್ಕಿ ಮಂಡಳಿ ಇಲ್ಲ. ಕಾಯಿರ್ ಬೋರ್ಡ್ ಅಂತಿದೆ, ತೆಂಗಿನ ನಾರಿನ ಮಂಡಳಿ. ಆಮೇಲೆ ರಬ್ಬರ್ ಮಂಡಳಿ, ರಬ್ಬರ್ ಬೋರ್ಡ್ ಅಂತಿದೆ. ಹೌದು, ಈ ತರ. ಆಮೇಲೆ ಟೀ ಬೋರ್ಡ್ ಇದೆ, ಟೀ ಮಂಡಳಿ. ಹೌದು. ಹೀಗೆ ಹುಡುಕಿ ಅಂತ ಹೋದ್ರೆ ಜೇನಿಗೂ ಮಂಡಳಿ ಇದೆ, ಬಿ ಬೋರ್ಡ್ ಅಂತ ಅನ್ಕೊಂಡು. ಜೇನಿಗೂ ಅದರ ಅಧ್ಯಯನ, ಪ್ರಚಾರ, ಮಾರುಕಟ್ಟೆ ಮತ್ತಿತರ ಸಂಗತಿಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಲಿಕ್ಕೆ ಅದಕ್ಕೂ ಮಂಡಳಿ ಇದೆ. ಶುರು ಮಾಡ್ಕೊಳ್ಳಿ ಕೆಂಚಪ್ಪನವ್ರೆ. ನೀವು ಜೇನು ಸಾಕಾಣಿಕೆ ಮಾಡೋದು ನಿಮ್ಗೇನು ಕಷ್ಟ ಇಲ್ಲ, ಬಯಲು ಪ್ರದೇಶಗಳಲ್ಲೇ ಜೇನನ್ನು ಸಾಕ್ತಾರೆ. ನೀವು ಪಶ್ಚಿಮ ಘಟ್ಟಗಳಲ್ಲಿ ಇದ್ಕೊಂಡು ಖುಷಿಯಾಗಿ ಜೇನನ್ನು ಸಾಕ್ಬೋದು. ಅದೇನು ಅಲ್ಲಿ 10-20 ಕಿಲೋಮೀಟರ್ ದೂರದಲ್ಲೋ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಾರೆ, ಶನಿವಾರ ಸಂತೆಯಲ್ಲಿ ಸುತ್ತಮುತ್ತ ಜೇನು ಸಾಕಿರೋರು ಇದಾರೆ, ನೀವು ಗಮನಿಸಿರ್ಲಿಕ್ಕಿಲ್ಲ, ಶುರು ಮಾಡ್ಕೊಳ್ಳಿ. ಇನ್ನೊಮ್ಮೆ ಈ ಕಡೆ ನಿಮಗೆ ಸಮಯ ಆದಾಗ ಬಂದೋಗಿ. ಹೌದು ಹೌದು, ಆಗ್ಲಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಇನ್ನು ಒಬ್ಬರು ಅಥವಾ ಇಬ್ಬರು ಜೊತೆ ಮಾತಾಡ್ಬೋದು. ಸಂಪರ್ಕ ಸಂಖ್ಯೆ 0827222006. ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಅನುಭವಿ ರೈತರು, ಯುವಕರು, ಯುವತಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಶ್ರೋತೃಗಳೇ, ಪ್ರತಿನಿತ್ಯ ಕಿಸಾನ್ವಾಣಿಯಲ್ಲಿ ಸಂಜೆ ಕೃಷಿ ರಂಗದಲ್ಲಿ ನಿಮಗೆ ಉಪಯುಕ್ತವಾದ ವಿಚಾರಗಳು ಬಿತ್ತರವಾಗ್ತದವಲ್ವ, ಭಿನ್ನ ಭಿನ್ನವಾದ ಸಂಗತಿಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಆಲಿಸ್ಕೊಳ್ಳಿ. ನಾಳೆ ಕಾಫಿ ಒಣಗಿಸಲಿಕ್ಕೆ ಮಾಡಿಕೊಂಡಿರುವ ಸೋಲಾರ್ ಡ್ರೈಯರ್ ಕುರಿತು ಚಟ್ಟಳ್ಳಿ ಸಮೀಪದ ಅತ್ತೂರ್ ನಲ್ಲೂರಿನ ಕುಪ್ಪಂಡ ಜಿ ಮುತ್ತಣ್ಣ ಅವರು ಮಾತನಾಡುತ್ತಿದ್ದಾರೆ. ಹಾಗೆ ಗುರುವಾರ 26ನೇ ತಾರೀಕು ಕಾಫಿ ಕನ್ನಡಿ ಮಾಲಿಕಲ್ಲಿ ಮಡಿಕೇರಿ ತಾಲೂಕು ಪಾಲೂರಿನ ಮೇಪಡಂಡ ಪಿ ಉತ್ತಪ್ಪ ಅವರ ಸಂದರ್ಶನ ಇದೆ. ಅಣಬೆ ಕೃಷಿಯಲ್ಲಿನ ಅನುಭವ ಕುರಿತು ಮಡಿಕೇರಿ ತಾಲೂಕು ಬೆಟ್ಟಗೆರೆಯ ನಯಾಣಿರ ಹೇಮಲತ್ತ ಅವರು ಮಾತನಾಡ್ತಿದ್ದಾರೆ. ಹೀಗೆ ಕಾರ್ಯಕ್ರಮಗಳು ರೂಪಿತವಾಗಿದ್ದಾವೆ, ಪ್ರಸಾರವಾಗ್ತವೆ, ಆಲಿಸಿಕೊಂಡು ಪ್ರಯೋಜನಗಳನ್ನು ಮಾಡಿಕೊಳ್ತಾ ಇರಿ. ನಿಮ್ಮ ಬದುಕಿನಲ್ಲಿ ಅರ್ಥಪೂರ್ಣವಾದ ಬದಲಾವಣೆಗಳನ್ನು ಮಾಡಿಕೊಳ್ತಾ ಸಂತೋಷವಾಗಿರ್ರಿ. ಸಮಸ್ಯೆಗಳು ಎಲ್ಲ ಕಸುಬುದಾರರಿಗಿರ್ತವೆ, ಎಲ್ಲರಿಗೂ ಬಂದೇ ಬರ್ತವೆ. ಸಮಸ್ಯೆಗಳನ್ನೇ ಮುಂದಿಟ್ಕೊಂಡು ನಾವು ತೊಂದರೆ ತಾಪತ್ರಯಗಳಿಂದ ಒದ್ದಾಡೋದು ಬೇಡ, ಕೊನೆಯ ಕಾರ್ಯ ಅಂತ ಅನಿಸುತ್ತೆ. ನಮಸ್ಕಾರ, ಮಾತಾಡಿ, ಹೇಳಿ, ಯಾರು ತಾವು? ನಿಮ್ಮ ಮಾತು ಕೇಳ್ತಾ ಇಲ್ಲ. ಇಲ್ಲ, ನಿಮ್ಮ ಮಾತು ಕೇಳ್ತಾ ಇಲ್ಲ. ಕೇಳಿದ್ರೆ ಇನ್ನು ಒಬ್ಬರು ಮಾಡ್ತಿದ್ರೆ ನೋಡೋಣ. ಇಲ್ಲ, ಕಡಿತವಾಯಿತು ಕರೆ. ಶ್ರೋತೃಗಳೇ, ಸಮಯ ಸಾಕಾಗ್ತಾ ಇಲ್ಲ ನಿಮ್ಮ ಜೊತೆ ಮಾತಾಡಲಿಕ್ಕೆ. ಇಲ್ಲಿವರೆಗೂ ರೈತರು ಆಸಕ್ತಿಯಿಂದ ಸಂಪರ್ಕ ಮಾಡಿದಿರಿ, ಮತ್ತೆ ಮಾತಾಡಲಿಕ್ಕೂ ಪ್ರಯತ್ನ ಮಾಡ್ತಾಯಿದ್ರಿ, ಕರೆ ಮಾಡೋದು ಬೇಡ ಅಂತ ಹೇಳ್ತಾ ಸಂಪರ್ಕ ಮಾಡಿದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೂ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ಮಣಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇನ್ನು ನಾಳಿನ ಕಿಸಾನ್ ಮಣಿಯಲ್ಲಿ ಕಾಫಿ ಒಣಗಿಸಲು ಮಾಡಿಕೊಂಡಿರುವ ಸೋಲಾರ್ ಡ್ರೈಯರ್ ಕುರಿತು ಚಟ್ಟಳ್ಳಿ ಸಮೀಪದ ಅತ್ತೂರು ನಲ್ಲೂರಿನ ಕುಪ್ಪಂಡ ಜಿ ಸೋಮಣ್ಣ ಅವರೊಡನೆ ಸಂವಾದ ಇದೆ, ಕೃಷಿ ಮಾಹಿತಿ ಇದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತದೋನೆ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ಜಾಹೀರಾತುಗಳು. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳ್ಳೋಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲ ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 18ರಿಂದ 22ರವರೆಗೆ ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಎಬಿಎಆರ್ಕೆ ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, ಏಪ್ರಿಲ್ 18ರಿಂದ 22ರವರೆಗೆ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಚಟ್ಟಿಮಾನೆ ಪದಕಲು ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವದ ಪ್ರಯುಕ್ತ ನಾಳೆ ಬುಧವಾರ ಬೆಳಿಗ್ಗೆ 11ಗಂಟೆಗೆ ಕಳಶ ಪೂಜೆ, ಸಂಜೆ 7ಗಂಟೆಗೆ ದೇವರ ಜಳಕ, 21ರಂದು ಗುರುವಾರ ಬೆಳಿಗ್ಗೆ ಬೀರದೈವ ಕೋಲ, ಮಧ್ಯಾಹ್ನ ಭಂಡಾರ ಬರುವುದು, ತಮ್ಮಚ್ಚ ಹಾಗೂ ಶಾಸ್ತಾವು ದೇವರ ತೆರೆಮುಡಿ, ದೇವರಿಗೆ ಮಹಾಮಂಗಳಾರತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಊರಿನ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಅಧ್ಯಕ್ಷರು, ಊರಿನವರು ಕೋರಿದ್ದಾರೆ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಗುಹ್ಯ ಗ್ರಾಮದ ಅಗ್ನಿದೇವಿ ಪೂಜೆ ಮತ್ತು ಮಂತ್ರಮೂರ್ತಿ ಪಾಷಾಣಮೂರ್ತಿ ತೆರೆ ಮಹೋತ್ಸವ ನಾಳೆ ರಾತ್ರಿ ಗುಹ್ಯದ ಕಿಟ್ಟುಸ್ವಾಮಿಯವರ ಮನೆಯಲ್ಲಿ ನಡೆಸಲಾಗುವುದು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. ಕೋಕೇರಿ ಭಗವತಿ ದೇವಸ್ಥಾನ ಕಾಲ್ತ್ರ ನಮ್ಮೆರ ಮಾರಿಪತ್ಲ ಇದೇ ಇರೋ ತೊಂದಾಂಗ ಬ್ಯಾಳಾಚೆ ದೇವಕೊಳಿಪ ನಮ್ಮೆ ಪಿಂಜಾ 23 ಚೆನಿಯಾಚೆ ಅಜ್ಜಪ್ಪ ಪಿಂಜಾ ಚಾಮುಂಡಿ ತೆರೆ ನಡ್ಪ ಭಕ್ತಾದಿ ಎಲ್ಲ ಬರನೊಂದು ತಕ್ಕ ಮುಖ್ಯಸ್ಥಂಗ ಪಿಂಜಾ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ಬೆಸ್ಟ್ ಬ್ರ್ಯಾಂಡ್, ಅತ್ಯುತ್ತಮ ಕ್ವಾಲಿಟಿ, ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಅಂಡ್ ಕಲೆಕ್ಷನ್, ವ್ಯಾಪಾರದ ನಂತರದ ಅತ್ಯುತ್ತಮ ಸೇವೆ, ಆಕರ್ಷಕ ಡಿಸ್ಕೌಂಟ್ ಆಫರ್ಗಳು ಇವೆಲ್ಲವೂ ನಿಮಗೆ ಸಿಗಲಿದೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ನಲ್ಲಿ. ಕಳೆದ 45 ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಮುಟ್ಲು ಗ್ರಾಮ ಪುದ್ಯ ತಂಡ ಒಕ್ಕಳ ಶ್ರೀ ವೀರಭದ್ರ ಲಕ್ಷ್ಮೀ ಕರಿಕುಟ್ಟಿ ಭೈರವೇಶ್ವರ ದೇವಡ ವಾರ್ಷಿಕ ಮಹೋತ್ಸವತ್ರ ಮಾರಿಪತ್ಲ ಇದೇ ಇರೋ ದಂಡಾಂಗ ಬೊಳ್ಳ್ಯಾಚೆ ಮಹಾಪೂಜೆ ನಡ್ಪ. ಊರುಕಾರ ಬೆಂದಕ ಪಿಂಜ ತಾಮನ ಪೊಮ್ಮಕ್ಕ ಬಂತು ಕೂಡಿಯಾಡಿತು ದೇವಡ ಆಶೀರ್ವಾದ ಪಡೆದೋಣಂದು ಪುದ್ಯ ತಂಡ ಒಕ್ಕಕಾರ ಕಟ್ಟಂಡಿತು. ಯುಗಾದಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಸಿಂಗಲ್ ಡೋರ್ ಫ್ರಿಡ್ಜ್ ಗೆ ಇಂಡಕ್ಷನ್ ಸ್ಟೌ ಅಥವಾ ಪೆಡೆಸ್ಟಲ್ ಫ್ಯಾನ್ ಫ್ರೀ, ಡಬಲ್ ಡೋರ್ ಫ್ರಿಡ್ಜ್ ಗೆ ಕೂಲರ್ ಫ್ರೀ, ವಾಷಿಂಗ್ ಮಿಷಿನ್ ಗೆ ಗ್ಯಾಸ್ ಸ್ಟೌ, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಗೆ 4 ಬರ್ನರ್ ನ ಗ್ಯಾಸ್ ಸ್ಟೌ ಫ್ರೀ, ಟಿವಿಗೆ ಹೋಮ್ ಥಿಯೇಟರ್, ಮಿಕ್ಸರ್ ಗ್ರೈಂಡರ್ ಗೆ ಟೇಬಲ್ ಫ್ಯಾನ್, ಯಾವುದೇ ಕುಕ್ಕರ್ ಗೆ 1 ಲೀಟರ್ ಕುಕ್ಕರ್ ಫ್ರೀ, ಗೀಸರ್ ಗೆ ಟೇಬಲ್ ಫ್ಯಾನ್, ಚಿಮಣಿಗೆ ಕೂಲರ್ ಅಥವಾ ವೆಟ್ ಗ್ರೈಂಡರ್ ಫ್ರೀ, ಇದಲ್ಲದೆ ಸೈಡ್ ಬೈ ಸೈಡ್ ಫ್ರಿಡ್ಜ್ ಗೆ ಎಸಿ ಫ್ರೀ. ಇವೆಲ್ಲವೂ ನಿಮ್ಮ ಮೆಚ್ಚಿನ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ ಲಭ್ಯ. ಕಾಲ್ 229-199. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9448721469. ಭಾಗಮಂಡಲ ನಾಡು ನಂಗಾರು ಕುಟುಂಬಸ್ಥರು ನಡೆಸುವ 2nd ಗೌಡ ಕುಟುಂಬಗಳ ನಡುವಿನ ಕಬಡ್ಡಿ ಪಂದ್ಯಾಟ ಮೇ ತಿಂಗಳ 8 ಕೋರಂಗಾಲ ಗ್ರಾಮದ ಶಾಲಾ ಆಟದ ಬಾಣೆಯಲ್ಲಿ ನಡೆದಿದೆ. ಈ ಬಾರಿ ಪುರುಷ ಹಾಗೂ ಮಹಿಳೆಯರಿಗೂ ಕಬಡ್ಡಿ ಪಂದ್ಯಾಟ ನಡೆಸುವ ಹೆಸರು ನೋಂದಾಯಿಸಿಕೊಳ್ಳಿಕೆ ಆಖಿರಿ ದಿನ April 30. ನೋಂದಾಯಿಸಿಕೊಳ್ಳಿಕೆ ಮೊಬೈಲ್ ನಂಬರ್ 9888000864, ಪುನೀತ್ 8762585177, ಬೆಳ್ಳಿಯಪ್ಪ 9482603109, ಜಗದೀಶ್ 9845931447. ಚೆಂಬೆಬೆಳ್ಳೂರು ಗ್ರಾಮ ಪಡಂಜಾರಕ ಮೊಗಬಿಚ್ಚ ಕಾಳಿಂದೆ ಪೆದ ನಡೆದ ಚೆಂಬೆಬೆಳ್ಳೂರು ಬೋರ್ಡ್ ನಮ್ಮೆ ಇದೇ ಇರುವ ದಂಡಾಲಂಜಿ ಇರುವ ತಂಜಾಂಗ ತನ ನಡಪ. 23 ಚೆನೆಯಾಚೆ ಬೈಟ್ ಕಳಿ ಇಟ್ಟು ಮನೆ ಮನೆ ಹೋಪ್. 24 ವೈಪತ್ತು 3:30 ಕಳಿ ಮರಿವು. ಊರನಾಡರ ಭಕ್ತಂಗ ಅರಕಣಕಲು ಬರೋಣ ಕಟ್ಟಣಿತು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಪಠ್ಯಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರತಿಭಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾಳೆಲೆ. ಇಲ್ಲಿ ನರ್ಸರಿಯಿಂದ 10th ಅಡ್ಮಿಷನ್ ಆರಂಭಗೊಂಡಿದೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ, ಕಲಿಕೆಗೆ ಪೂರಕ ಪರಿಸರ, ನುರಿತ ಶಿಕ್ಷಕರು, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗೆ ಅವಕಾಶ. April 4 ಸಮ್ಮರ್ ಕ್ಯಾಂಪ್ ನಡೆಯಲಿದೆ. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8674200739 ಅಥವಾ 9880778127. ಈ ಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ಹಾಗೂ 49,999 ಲಭ್ಯ. ಟಿ ಕುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟ್ಟಿ. ಸುಭಾಷ್ ನಗರದಲ್ಲಿದ್ದ ಯೂರೋ ಕಿಡ್ಸ್ ಇದೀಗ ಲಿಟಲ್ ಸ್ಕಾಲರ್ ಅಕಾಡೆಮಿ ಆಗಿ ವಿರಾಜಪೇಟೆ ಸಮೀಪ ಮಗ್ಗುಲ ಐಮಂಗಲದಲ್ಲಿ ಆರಂಭಗೊಂಡಿದೆ. ಇಲ್ಲಿ ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು ಒಂದನೇ ತರಗತಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಇಲ್ಲಿಗೆ ಹೆಡ್ ಮಿಸ್ಟ್ರೆಸ್, ಕಿಂಡರ್ ಗಾರ್ಡನ್ ಟೀಚರ್ಸ್, ಪ್ರೈಮರಿ ಟೀಚರ್ಸ್ ಹಾಗೂ ಸಿಬ್ಬಂದಿ ವರ್ಗದವರು ಬೇಕಾಗಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 7019804689. ಸೋಮವಾರಪೇಟೆ ತಾಲೂಕು ಎಡಬರೆ ಗ್ರಾಮದ ಚೆನ್ನಿಗರಾಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೇ ತಾರೀಕು 20-24 ನಡೆಯಲಿದ್ದು, ವಿವಿಧ ವೈದಿಕ ಧಾರ್ಮಿಕ ಕಾರ್ಯಗಳಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಂಡಿದ್ದಾರೆ. ಚೆನ್ನಿಗರಾಯ ದೇವಸ್ಥಾನ ಸಮಿತಿಯ ಕಾರ್ಯಕಾರಿ ಮಂಡಳಿ ಮತ್ತು ಸಮಸ್ತ ಗ್ರಾಮಸ್ಥರು ಕಾಜೂರು ಎಡಬಾರೆ. ಜನಮೆಚ್ಚುಗೆ ಪಡೆದ ಕಾಳಿಮಾಡ ದಿನೇಶ್ ನಿರ್ದೇಶನ ನೆಲ್ಚಿಪೊಳಿ ಕೊಡವಾಪಾಜರ ಸಿನಿಮಾ ವಿರಾಜಪೇಟೆ ಟೌನ್ ಹಾಲ್ ನಾಳೆ 14 ಪೊಲಕ ಪತ್ತರ ಮಜ್ಜನ ದಂಡರ ಪಿಂಗ 6 ಮೂಂದು ಪ್ರದರ್ಶನ ಕಾಂಬ ಕೊಡವಾಪಾಜರ ಸಿನಿಮಾ ನೆಲ್ಚಿಪೊಳಿ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಚಟ್ಟಿಮಾನಿ ಪದಕಲು ಗ್ರಾಮದ ಶ್ರೀ ಭಗವತಿ ದೇವರ ವಾರ್ಷಿಕ ಉತ್ಸವದ ಪ್ರಯುಕ್ತ ನಾಳೆ ಬುಧವಾರ ಬೆಳಿಗ್ಗೆ 11 ಕಲಶ ಪೂಜೆ, ಸಂಜೆ 7 ದೇವರ ಜಳಕ, 21 ಗುರುವಾರ ಬೆಳಿಗ್ಗೆ ವೀರದೈವ ಕೋಲ, ಮಧ್ಯಾಹ್ನ ಭಂಡಾರ ಬರುವುದು, ತಮ್ಮಚ್ಚ ಹಾಗೂ ಶಾಸ್ತಾವು ದೇವರ ತೆರೆಮುಡಿ, ದೇವರಿಗೆ ಮಹಾಮಂಗಳಾರತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಊರಿನ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿ ಅಧ್ಯಕ್ಷರು ಊರಿನವರು ಕೋರಿದ್ದಾರೆ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹ್ಯುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹ್ಯುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರಪ್ಪಿಚಗತ್ತಿ, ಪೊಮ್ಮಕಡ ಕೋರಿ ಚೌಕ ಮುಸ್ಕೋಲಿ, ಮಂಗಲಗರ ಗುಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿ ಸಾಮಗ್ರಿನ ಆನ್ಲೈನ್ ಮನೆಗೆ ಸಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ 9980940222, ಇಲ್ಲೆಂಗಿ 9990707576. ಸೋಮವಾರಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಮಾರಂಭ ಇದೇ April 23 ಶನಿವಾರ ಬೆಳಿಗ್ಗೆ 9:30 ಸಂಘದ ಮುಖ್ಯ ಕಚೇರಿಯಲ್ಲಿ ನಡೆಯಲಿದೆ. ಪಟ್ಟಣದ ವಿವೇಕಾನಂದ ವೃತ್ತದಿಂದ ಒಕ್ಕಲಿಗರ ಸಮುದಾಯ ಭವನದವರೆಗೆ ಅತಿಥಿಗಳು ಹಾಗೂ ಸಹಕಾರಿಗಳೊಂದಿಗೆ ಶೋಭಾಯಾತ್ರೆ ನಡೆಯಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು, ಸಂಸದರು, ಜಿಲ್ಲೆಯ ಶಾಸಕರುಗಳು ಪಾಲ್ಗೊಳ್ಳಲಿದ್ದು, ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು. ಗುಹ್ಯ ಗ್ರಾಮದ ಅಗ್ನಿದೇವಿ ಪೂಜೆ ಮತ್ತು ಮಂತ್ರಮೂರ್ತಿ ಪಾಷಾಣಮೂರ್ತಿ ತೆರೆ ಮಹೋತ್ಸವ ನಾಳೆ ರಾತ್ರಿ ಗುಹ್ಯದ ಕಿಟ್ಟುಸ್ವಾಮಿಯವರ ಮನೆಯಲ್ಲಿ ನಡೆಸಲಾಗುವುದು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಇದುವರೆಗೆ ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್, ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯ ಪ್ರದೀಪ್. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಕೇಂದ್ರ ಸರ್ಕಾರತ್ರ ಯೋಜನೆ ಆಯಿತುಂಡು. ಇದು 2018 ಶುರುವಾಯಿತು. ಎಲ್ಲಾ ರೈತ ಕುಟುಂಬತ್ರ ಆದಾಯಕ್ಕೆ ಬೆಂಬಲ ಕೊಡುವ ಉದ್ದೇಶ ಬೆಚ್ಚಂಡು ಕೃಷಿ ಭೂಮಿಯುಳ್ಳ ರೈತಂಕ್ ಕೇಂದ್ರ ಸರ್ಕಾರ ಜಾರಿ ಕೊಂಡು ಬಂದಿತ್ತುಳ್ಳ ಯೋಜನೆ ಇದಾಯಿತುಂಡು. ಈ ಯೋಜನೆಯಲ್ಲಿ ಕಾಲೋದಿ 6,000 ರೂಪಾಯಿಯನ್ನ 3 ಕಂತಲು 4 ತಿಂಗಳಿಗೊಮ್ಮೆ ರೈತಂಗಡ ಖಾತೆಗೆ ಜಮಾ ಮಾಡುವ. ಇದಂಗ ಕಾಮನ್ ಸರ್ವಿಸ್ ಸೆಂಟರ್ಲಿ ರೈತಂಗ ನೋಂದಣಿ ಮಾಡಿದ್ದು ಪಿಎಂ ಕಿಸಾನ್ ಡಾಟಾ ಬೇಸ್ಲುಳ್ಳನಕ್ಕೆ ತಿದ್ದುಪಡಿ ಮಾಡಿಯೋಕೆ ಅವಕಾಶ ಉಂಟು. ಇಕ್ಕಾಕಣಿಕೆ 12.35 ಕೋಟಿ ಕುಟುಂಬ ಈ ಯೋಜನೆಯಲ್ಲಿ ಪೆದ ನೋಂದಣಿ ಮಾಡಿತು. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಬ್ಯಾಂಕಿಂಗ್ ವ್ಯವಸ್ಥೆ ಮೂಲಕ ಪಡೆದಿತ್ತು. ದೇಶದ ಇನ್ನೂ ಈ ಕಾರ್ಡ್ರ ಲಾಭ ಪಡೆದವತ್ತೇ ಉಳ್ಳ ಹಿಂಗ ಇದೇ 24 ತಂಗಡ ಪಕ್ಕತ್ತುಳ್ಳ ಬ್ಯಾಂಕ್ನ ಸಂಪರ್ಕ ಮಾಡಿತ್ತು ರೈತಂಗ ಈ ಯೋಜನೆಯ ಲಾಭ ಪಡೆದವಲು. ಇದೇ 24 ಪಂಚಾಯತ್ ರಾಜ್ ದಿನದಂದು ಪ್ರಧಾನಮಂತ್ರಿ ರೈಂಗ ಕಿಸಾನ್ ಭಾಗೆದಾರಿ ಪ್ರಾಥಮಿಕ ಹಮಾರಿ ಎನ್ನುವ ಕಾರ್ಯಕ್ರಮಕ್ಕೆ ಮೊಳೆಯಿಡುವ. ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಯಿತು. ಇಕ್ಕಾಕಣಿಕೆ ಕೃಷಿ ಸಾಲ ಪಡೆದವತ್ತೇ ಉಳ್ಳ ಹಿಂಗ ಪಕ್ಕತ್ತರ ಬ್ಯಾಂಕ್ಲಿ ಸಾಲ ಪಡೆದವಾಂಡ ಕೂಟಕ್ಕೆ ಪ್ರಧಾನಮಂತ್ರಿಯರ ಸಾಮಾಜಿಕ ಸುರಕ್ಷಾ ಯೋಜನೆಯಾನ ಪಿಎಂಎಸ್ಬಿವೈ, ಪಿಎಂಜೆಜೆಬಿವೈ, ಪಿಂಗ ಅಟಲ್ ಪೆನ್ಷನ್ ಯೋಜನೆಗೆ ಪುದಿಯದಾಯಿತು ಕೂಡಲೊಂದು ಲೀಡ್ ಬ್ಯಾಂಕ್ರ ಮುಖ್ರಿ ಆರ್ಕೆ ಬಾಲಚಂದ್ರ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್